ಯಕ್ಷಗಾನದ ಹಾಡುಗಳು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಕೀರ್ತಿಶೇಷ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ತುಳುನಾಡ ಸಿರಿ. ಭಾಗವತರು ಸತೀಶ್ ಶೆಟ್ಟಿ ಬೂಂದಿಲ್. ಮದ್ದಳೆ ಜಯರಾಮ ಆಚಾರ್ಯ ಚೇಳಾಯರು. ಚೆಂಡೆ ವೇದವ್ಯಾಸರಾವ್ ಕುತ್ತಿತ್ತೂರು. ಚಕ್ರತಾಳ ಹರೀಶ್ ಆಚಾರ್ಯ ಕಾವೂರು. ಕೇಳಿ ತುಳುನಾಡ ಸಿರಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಸುಂದರ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿಪವ್ಯಾಳಸು ಬಂದನಾಬ್ಜ ಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಶುಭಚರಣ ಕಟಿಶೋಭಿಪವ್ಯಾಳಸು ಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋದರ ಚಂದನಾಂಗ ಚರ್ಚಿತ ಸುಮನೋ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಆಳುತ್ತಲಿದ್ದನು ಬಿರ್ಮು ಮಳವನು ಆ ಸತ್ಯ ನೀತಿಗಳನ್ನು ಸರಿಸಿ ಸಂಪತ್ತಿನಿಂದ ಆ ಮಾಡಲಿ ಪುಣ್ಯಹೀನನಾದೆನು ನಾನು ನಾನ ಸಂಪದಗಳಿದ್ದೆನಗೆ ಕ್ಷೋಣಿಯೊಳಗೆ ಫಲವೇನು ಶ್ರೀಹರಿಯೋ

ಪರ ಶುಭಾಲ ನದಿ ಪರಿಣಯ ವೆಸಗಲು ಸಿರಿಯ ಸಗಿತಲೇ ಕಾಂತಣ್ಣ ಸಿರಿಯ ಸಗಿತಲೇ ಕಾಂತಣ್ಣ ಹರುಷದೊಳ್ಳಿರುತ್ತಿರೆ ಹರಿಣಾಕ್ಷಿ ಗರ್ಭವ ಹರುಷದೊಳ್ಳಿರುತ್ತಿರೆ ಹರಿಣಾಕ್ಷಿ ಗರ್ಭವ ಧರಿಸಿದಳು ಅದನ್ನೆರಿ ತಿಳಿದು ಧರಿಸಿದಳು ಅದನ್ನೆರಿ ತಿಳಿದು ವರ ಶುಭ ಲಗ್ನದಿ ಪರಿಣಯ ಎಸಗಲು ಆ ಮರುದೇವಸ ರವಿಯುದಯದಲ್ಲಿ ಶುಭ ಮುಹೂರ್ತದಲ್ಲಿ ಮರುದೇವಸ ರವಿಯುದಯದಲ್ಲಿ ಶುಭ ಮುಹೂರ್ತದಲ್ಲಿ ಸಿರಿಗೆ ಸುಮವಿಟ್ಟು ಸೀರೆಯ ಕೊಡಲು ತಿಳಿದಾಗ ತರವಲ್ಲ ಸೂಳ ಸಿದ್ದುವಿಗಾಗಿ ತಂದ ಸೀರೆಯ ತರವಲ್ಲ ಸೂಳ ಸಿದ್ದುವಿಗಾಗಿ ತಂದ ಸೀರೆಯನ್ನ ಒಳಗೀವುದೆಂದು ಮರು ದಿವಸ ರವಿಯುದಯದಲ್ಲಿ ಹರಹರ ನೀನಿ ಪರಿನಿಷ್ಕರುಣದೊಳ್ಳೆಮ್ಮನು ಹರಗರ ನೀನಿ ಪರಿನಿಷ್ಕರುಣದೊಳೆಮ್ಮನು ದುಗುಡದ ಶರದಿಗೆ ಸೆದು ಪೋಗಿಗೆ ಶರದಿಗೆ ಸೆದು ಪೋಗಿಗೆ ತರುಗಲೇ ಮುತ್ತಯ್ಯ ನಿರತದಿ ನೀತಿಯ ತಿಳುಗುತ ನಿರತದಿ ನೀತಿಯ ತಿಳುಗುತ ಪೊರೆಯುವ ರಾರೆಂಬನು ಹಾ ಸರಸಿತ ಸಂಭವ ಪಣೆಯಲ್ಲಿ ಬರೆದಿರಿಸಿ ಸರಸಿಜ ಸಂಭವ ಪಣೆಯಲ್ಲಿ ಬರೆದಿರಿದಿಸಿದ ಅಕಟ ಹರಗರ ಹರನೇ ಮರುಗಿ ಫಲವೇ ನಿನ್ನು ಮರಳಿ ಜೀವಿಪುದುಂಟೆ ಮರುಗಿ ಫಲವೇ ನಿನ್ನು ಮರಳಿ ಜೀವಿಪುದುಂಟೆ ಮರಣಗೊಂಡಿದವರೆಂದರಿತು ಶವ ಸಂಸ್ಕಾರ ವಿರಚಿಸಲು ಬರೆದು ಲೇಯಂ ಬಳಿಕ ಬಸಲಾರ ಗುತ್ತಿಗದ ನೀಯಲೆಂದು ಮರುಗಿ ಫಲವೇ ನಿನ್ನು

ಮಾಡೆ ದುಕ್ಕವರನ ಬಸರರ ಗುತ್ತಿಗೆ ಮಾಡಿಗೈ ತರುವುದನ್ನು ಕಾಣುತ್ತ ಅಡಗುತ ಕಾನ್ ತನ್ನ ಜನನಿಯೊಳೆಂದನಿ ತೆರದಿ ಅಡಗುತ ಕಾನ್ ತನ್ನ ಜನನಿಯೊಳ್ ಎಂದನಿ ತೆರದಿ ಪೋಟಮಿಯರ ನಿಂಗಿಂತು ನೇಮವ ಇತ್ತಳು ಶಾಮವ ಸತ್ಯನ ಪುರದ ಸಂಪತ್ತುಗಳೆಲ್ಲ ನೀಗಿ ಉತ್ತಮ ಬೆಳೆಯಾಗಾದಿರಲೆಂದು ದಾರುತ್ತ ಚಿತ್ತದಿ ನೆರೆ ಮರುಗಿ ಕೇಳು ಹರ್ಷದಲ್ಲಿ ಮಾತಾಡುತ್ತ ಸಿರಿಯನ್ನು ಪಚರಿಸುತ್ತ ಹರ್ಷದಲ್ಲಿ ಮಾತಾಡುತ್ತ ಇರಲು ಮಗುಳೆಂದಳ್ಳ ಸಿರಿಯು ಸಿದ್ಧುವಿಗೆ ಕೇಳುತ್ತದನಾಸಿತು ಗುಳ್ಳ ರೂಪದಿ ಬೈತಲೆ ಸೌಂದರ್ಯ ಯನಗುಳ್ಳ ರೂಪದಿ ಬೈತಲೆ ಸೌಂದರ್ಯ ನಿನಗಾಗಲೆಂದು ಮನ್ನಿಸುತ್ತ ಇನಿತು ಮುಂದೈತರೆ ಒಬ್ಬಾಗೆ ಯಾರಮ್ಮ ಯಾರೇ ಶೃಂಗಾರೆ ಪೇಳ್ ಯಾರಮ್ಮ ಅಮ್ಮ ಆಯೇ

ಪರಮ ಪುರುಷ ಹರಿಗೆ ಇನ್ನು ದಯ ಬಾರದೆ ದಾಸನ ಮೇ